ಒಳ್ಳೆ ಜೀವನವನ್ನ ಎಂಜಾಯ್ ಮಾಡಿದ್ವಿ. ಇಲ್ಲಿ ಅಷ್ಟು ಕಷ್ಟವನ್ನ ಅನುಭವಿಸೋದನ್ನು ನೋಡಿದೀವಿ. ನಮ್ಮ ಹಳ್ಳಿನಲ್ಲಿ ಅಷ್ಟು ಸ್ವಚ್ಛಂದವಾಗಿ ನಾವು ಅಲ್ಲಿ ಆರಾಮಾಗಿದ್ದು, ಅಷ್ಟು ಏನು ಲಾಕ್ಡೌನ್ ಮಾಡಿದ್ರು. ಆ ಒಂದು 3 ತಿಂಗಳು ಕೂಡ ನಾವು ಲಾಕ್ಡೌನ್ ಅಲ್ಲಿ ನಮ್ಮ ತೋಟದಲ್ಲಿ ಇದೀವಿ. ನಾವು ತೋಟದಲ್ಲೇ ಕೆಲಸ ಮಾಡ್ಕೊಂಡಿದೀವಿ ಅಚ್ಚುಕಟ್ಟಾಗಿ. ಈ ಕೃಷಿ ಹಿನ್ನೆಲೆ ಏನಾದರೂ ಇತ್ತ ಮಂಜುನಾಥ್ ನಿಮಗೆ? ಸರ್, ಖಂಡಿತವಾಗ್ಲೂ ಇಲ್ಲ. ನಮ್ಗೆ ನಮ್ಮ ತಾಯಿಯವರು ಮಾತ್ರ ಕೃಷಿ ಹಿನ್ನೆಲೆಯಿಂದ ಸ್ವಲ್ಪ ಬಂದಂತವ್ರು. ಅದ್ ಬಿಟ್ರೆ ನಮ್ಮ ತಂದೆಯವರು ಬಂದು KSRTC ನಲ್ಲಿ ಹೆಡ್ ಮೆಕ್ಯಾನಿಕ್ ಆಗಿ ವರ್ಕ್ ಮಾಡಿ ರಿಟೈರ್ಡ್ ಆದಂತವ್ರು. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಯಾವುದೇ ತರದ ಅನುಭವಗಳಿರ್ಲಿಲ್ಲ. ನಮ್ಮ ತಂದೆ ರಿಟೈರ್ಡ್ ಆದ್ಮೇಲೆ ನನ್ನ ತಮ್ಮ ಸೈಟ್ ಗೀಟ್ ಏನು ಬೇಡ, ನನಗೆ ಜಮೀನೇ ಬೇಕು ಅಂತ ಹೇಳಿ ಅವರ ಒಂದು ಬಲವಂತದಿಂದ ನಾವು ಮಗ್ಗಿನಲ್ಲಿ 1-2 ಎಕರೆ ಜಮೀನು ತೊಳಕಾಗಿದ್ದು. ಅದಾದ್ಮೇಲೆ ನಾವು ಯೂಟ್ಯೂಬ್ಗಳನ್ನ ಅದು ಇದು ನೋಡಿಕೊಂಡು ಏನೆಲ್ಲ ಮಾಡಬಹುದು, ಹಾಗೆ ನಾವು ಕೃಷಿಯನ್ನ ಶುರು ಮಾಡಿದ್ದು. ಮತ್ತೆ ನಾವು ಅಲ್ಲಿಂದಲೂ ಕೂಡ ಸಾವಯವ ಕೃಷಿಯನ್ನೇ ಬಳಸ್ಕೊಂಡಿದ್ದೀವಿ. ಇಲ್ಲಿವರೆಗೂ ಕೂಡ ನಮ್ಮ ತೋಟದಲ್ಲಿ ಯಾವುದೇ ತರದ ಫರ್ಟಿಲೈಸರ್ಸ್ಗಳನ್ನ ಬಳಸಿಲ್ಲ. ಎರೆಹುಳುವುದನ್ನ ಮಹತ್ವವನ್ನ ನಾವು ಕಂಡುಕೊಂಡಿದ್ದೀವಿ ಅಲ್ಲಿ. ಕಾವ್ಯ, ನಿಮಗೆ ಕೃಷಿ ಹಿನ್ನೆಲೆ ಇತ್ತ? ಇಲ್ಲ ಸರ್, ಯಾವುದೇ ತರದ ಕೃಷಿ ಹಿನ್ನೆಲೆ ಇಲ್ಲ. ನಮ್ಮ ಅಪ್ಪ ಅವರು ಸಹ, ನಮ್ಮ ಅಮ್ಮ ಅವರು ಮುಂಚೆಯಿಂದ ಬೇರೆ ಊರಲ್ಲಿದ್ದವರು, ಅರ್ಕಲ್ಗೋಡ್ ಹತ್ರ ಚೌರ್ಗಲ್ ಅನ್ನೋ ಊರಲ್ಲಿದ್ದವರು. ಆ ನಂತರ ನಮ್ಮ ಅಪ್ಪ ಮತ್ತೆ ಅಮ್ಮ ಸಕಲೇಶ್ಪುರಕ್ ಬಂದಾದ್ಮೇಲೂ ನಮ್ಗೆ ಯಾವುದೇ ತರ ಜಾಗ ಏನೂ ಇಲ್ಲ, ತೋಟ ಇಟ ಏನೂ ಇಲ್ಲ. ಸಕಲೇಶ್ಪುರದಲ್ಲಿ ಮನೆ ಬಿಟ್ರೆ ಇನ್ನೇನಿಲ್ಲ. ನಮ್ಮ ಅಪ್ಪ ಮಾಮೂಲಿ ಆ ಕೂಲಿ ಕೆಲಸ ನಮ್ಮ ಅಮ್ಮನ ಅಷ್ಟೇ ಮಾಡ್ಕೊಂಡು ನಾವ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದು. ಮದ್ವೆ ಆದ್ಮೇಲೂ ಸಹ ಅದೇ ಕರಾಟೆ ಟೀಚರ್ ಆಗಿ ಬಿಟ್ರೆ ಯಾವುದೇ ತರ ಕೃಷಿ ಹಿನ್ನೆಲೆ ಇಲ್ಲ ಸರ್. ಈ ಕೃಷಿ ಹಿನ್ನೆಲೆ ಇಲ್ಲದೆ ಅಣಬೆ ಬೇಸಾಯ ಮಾಡಬೇಕು, ಅಣಬೆ ಬೆಳಿಬೇಕು ಅಂತ ಹೇಳಿ ನಿಮ್ಮಿಬ್ಬರಿಗೂ ಯಾಕೆ ಅನ್ನಿಸ್ತು? ಸರ್, ಅಂದ್ರೆ ಅದೇ, ನಾನು ಅಗ್ರಿಕಲ್ಚರ್ ವಿಚಾರವಾಗಿ KVKಗೆ ಹೋದ್ರೆ ನಾನು ಮೂಡಿಗೆರೆಗೆ ಜಾಸ್ತಿ ಹೋಗಿವೆ. ನಮ್ಮ ತಂದೆ ಹಾಸನಲ್ಲಿ ವರ್ಕ್ ಮಾಡ್ತಿದ್ರು, ಚಿಕ್ಕಮಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ರು, ಮತ್ತೆ ಮೂಡಿಗೆರೆಗೆ ಇದಾಗಿದ್ರು. ಅಲ್ಲಿ ಹೋದಾಗ ಮೂಡಿಗೆರೆ KVKನಲ್ಲಿ ಒಳ್ಳೆ ಅಟ್ರಾಕ್ಟಿವ್ ಆಗಿ ನಾವು ಏನೇ ಹೋದ್ರು ಒಂದು ಹೇಳೋವಂಥದ್ದು, ಯಾವುದೇ ಸಮಸ್ಯೆಗೆ ಸ್ಪಂದಿಸೋವಂಥದ್ದು, ಮತ್ತೆ ಏನಾದ್ರು ಮಾಡೋವಂಥದ್ದು ಇದು. ಅದಕ್ಕೆ ಅವರು ಹೇಳೋರು, ನೀವು ಹಾಸನಲ್ಲೇ ಇದೆಯಲ್ಲ KVK, ಅಲ್ಲೇ ವಿಚಾರಿಸಿ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿವರೆಗೂ ಇಷ್ಟು ದೂರ ಬರ್ತಿರಲ್ಲ, ಅಲ್ಲೇ ಹೋಗಿ ಎಲ್ಲ ಥರದ್ದು ಅಲ್ಲೂ ಮಾಹಿತಿ ಕೊಡ್ತಾರೆ ಅಂದಾಗ ನಾನು ಮೊದಲಿಗೆ ಬಂದಾಗ ಶಿವಶಂಕರ್ ಸರ್ನೇ ಭೇಟಿಯಾಗಿದ್ದು. ಅದೇ ಸಂದರ್ಭದಲ್ಲಿ ಅವ್ರು ಹಿಂಗಿದೆ, ನಾವು ಇನ್ಫಾರ್ಮ್ ಮಾಡ್ತೀವಿ ನಿಮಗೆ, ಅಣಬೆ ಬೇಸಾಯ ಇದೆ, ನೀವು ಮಾಡಿ, ಅದ್ರ ಜೊತೆಗೆ ಮಾಡಿ ನೋಡಿ, ಇದು ಒಂದು ಉದ್ಯಮವಾಗಿ ನೀವು ಮಾಡ್ಕೊಬಹುದು ಅಂತ ಹೇಳಿದಾಗ, ಸರಿ ಸರ್ ಬರ್ತೀವಿ, ಆದರೆ ನಾವು ಇಬ್ರು ಬರ್ತೀವಿ ಸರ್, ಒಟ್ಟಿಗೆನೆ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೆ. ಅವರು ನಮಗೆ ಹೆಚ್ಚು ಕಡಿಮೆ ಕೊರೋನಾ ಬರೋಕ್ಕಿಂತ ಇನ್ನೂ 1-2-3 ತಿಂಗಳು ಇದ್ದಂಗೆನೆ ಅವಾಗ್ಲೇನೆ ನಮಗೆ ಕರೆಸಿ 1 ತಿಂಗಳ ಕಾಲ ಅವರು ನಮಗೆ ತರಬೇತಿಯನ್ನು ಕೊಟ್ಟರು. ನಾವು ಅನ್ಕೊಂಡಿದ್ದು ಅಂದರೆ ಅವಾಗೇನು ನಾವು ಮತ್ತೆ ಶುರು ಮಾಡಿರಲಿಲ್ಲ, ಟ್ರೈನಿಂಗ್ ತಗೊಂಡ್ರು ನೋಡೋಣ ನೋಡೋಣ ಅಂತ ಹೇಳಿ ಹಾಗೆ ಇದು ಮಾಡ್ಕೊಂಡು ಬಂದಿದ್ದು. ಯಾವಾಗ ಕೊರೋನಾ ಎಲ್ಲ ಮುಗೀತು ನೋಡೋಣ ಬೇರೆ ಒಂದು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾವು ಅಣಬೆಯನ್ನು ಬೆಳೆಯೋಣ ಫಸ್ಟಿಗೆ, ಹಿಂಗಾಗುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಅವಾಗ ಶುರು ಮಾಡಿದ್ದು ಸರ್. ಈಗ ಅಣಬೆ ಬೇಸಾಯದ ಬಗ್ಗೆ ಕಲಿಬೇಕು ಅಂತ ಹೇಳಿ ನಿಮಗೆ ಅನ್ನಿಸ್ತು ಅಥವಾ ಶಿವಶಂಕರ್ ಅವ್ರು ಹೇಳಿದ ಮೇಲೆ ಅನ್ನಿಸ್ತು? ಇಲ್ಲ ಸರ್, ಅದು ಅವರು ಶಿವಶಂಕರ್ ಸಾರೇ ಗೈಡೆನ್ಸ್ ಕೊಟ್ಟಿದ್ದು, ಮಾಡಿ ನೋಡಿ, ಈ ತರ ಚೆನ್ನಾಗಿದೆ, ಮತ್ತೆ ಉದ್ದಿಮೆಯಾಗಿ ಕನ್ವರ್ಟ್ ಮಾಡ್ಕೊಬಹುದು, ಯಾರು ಕೂಡ ಬೆಳೀತಾ ಇಲ್ಲ, ಹೀಗಿದೆ ಮಾಡಿ ನೋಡಿ ಅಂತ ಹೇಳಿದ್ರು. ನಾವು ಒಂದು ಅವಾಗ ಆ ಸಮಯದಲ್ಲಿ ಸ್ವಲ್ಪ ಫ್ರೀ ಆಗಿದ್ದು, ಶಾಲೆಗಳು ಕೂಡ ಅಷ್ಟಾಗೇನು ನಡೀತಾ ಇರ್ಲಿಲ್ಲ, ಹಾಗಾಗಿ ನಾವು ಒಂದ್ ಪ್ರಯತ್ನ ಮಾಡಿ ನೋಡೋಣ, ಎಲ್ಲ ಇಲ್ಲಿ ಟ್ರೈನಿಂಗ್ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ಅಂತ ಹೇಳಿದ್ರೆ ಸರ್, ಈ ಕೊರೋನಾ ಬಂದಾದ್ಮೇಲೆ ತುಂಬಾ ಜನದ್ರ ಉದ್ಯೋಗಗಳನ್ನ ಕಳೆದ್ಕೊಂಡಿದ್ದಾರೆ. ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಈಗ ದಿನ ಉದ್ಯೋಗನ ಇದ್ ಮಾಡ್ಕೊಂಡು ನಾವೀಗ ಒಂದ್ ತಿಂಗಳಿಗೆ ಇಷ್ಟು ಪೇಮೆಂಟ್ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಇರ್ತೀವಲ್ಲ, ಅದಕ್ಕೆ ತುಂಬಾ ಜನ ಹೊಡ್ತ ಬಿದ್ದಾಗ ಯಾರನ್ನು ಸೇವಿಂಗ್ ಅಂತ ಹೇಳಿ ತುಂಬಾ ಅಮೌಂಟ್ ಏನ್ ಮಾಡಿ ಇಟ್ಕೊಂಡಿರಲ್ಲವಾ. ಇದು ಯಾವ್ದೇ ತರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ದಲೆ ಯಾವ ಉದ್ದಿಮೆನ ಮಾಡಿ ನಾವು ಆದಾಯನ ಗಳಿಸಬಹುದು ಅಂತ ಅಂದಾಗ ಶಿವಶಂಕರ್ ನಮಗೊಂದು ಈ ಗೈಡೆನ್ಸ್ ಕೊಟ್ಟಲ್ಲ, ನಾವ್ ಯಾಕೆ ಟ್ರೈ ಮಾಡಬಹುದು, ಯಾಕಂತ ಹೇಳಿದ್ರೆ ಭತ್ತದ ಹುಲ್ಲು ಎಲ್ಲ ಇಲ್ಲೇ ಸಿಗುತ್ತೆ. ಆ ಕಾನ್ಸೆಪ್ಟ್ ಮೇಲೆ ಸರ್ ನಮಗೆ ಈ ಅಣಬೆ ಬೆಳೆನ ಮಾಡಬೇಕು ಅನ್ನೋದು ಬಂದಿದ್ದು. ಈ ಅಣಬೆ ತರಬೇತಿಯನ್ನ ಪಡೆದಕ್ಕಿಂತ ಮೊದಲು ಅಣಬೆ ಬಗ್ಗೆ ನಿಮ್ಗೆ ಏನ್ ಗೊತ್ತಿತ್ತು? ಖಂಡಿತ ಏನೂ ಗೊತ್ತಿರ್ಲಿಲ್ಲ ಸರ್, ನಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಮತ್ತೆ ಇವಾಗ ನಮ್ ತೋಟದಲ್ಲಿ ಕೂಡ ನಾವು ಬೆಳೀತಾ ಇದ್ರು ಕೂಡ ನಮ್ಮ ತೋಟದಲ್ಲಿ ನ್ಯಾಚುರಲ್ ಆಗಿ ಸಿಗುವಂತ ಅಣಬೆನು ಕೂಡ, ಯಾಕೆಂದ್ರೆ ಸಾವಿರಾರು ಜಾತಿ ವಿಷ ಅಣಬೆ ಅಂತ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾವು ಬೆಳೀತಾ ಇದ್ದಿದ್ದು ಇದೊಂದು ಮಾತ್ರ, ಆಯಿಸ್ಟರ್ ಮಶ್ರೂಮ್. ಹಾಗಾಗಿ ನಮಗೆ ಬೇರೆ ಮಶ್ರೂಮ್ ಅಂದ್ರೆ ಭೂಮಿನಲ್ಲಿ ಬೆಳೆಯುವಂತ ಮಶ್ರೂಮ್ ಬಗ್ಗೆ ನಮ್ಗೆ ಅವೇರ್ನೆಸ್ಸೇ ಇರಲಿಲ್ಲ. ಅದ್ರ ಬಗ್ಗೆ ನಮ್ಮ ತೋಟ ಪಕ್ಕ ಒಬ್ರು ಅಜ್ಜಿ ಇದಾರೆ, ಅವರು ನಮ್ಮ ತೋಟದಲ್ಲಿ ಬಂದ್ರೆ ಯಾವಾಗ್ಲೂ ಮಳೆ ಬಂದ ಸಂದರ್ಭದಲ್ಲಿ ಅದನ್ನ ಬಂದ್ ಕಿತ್ಕೊಂಡು ಹೋಗ್ತಾ ಇದ್ರು. ಅದನ್ನ ನಾವು ನೋಡ್ಬಿಟ್ಟು, ಅಜ್ಜಿ ಇದನ್ನ ತಿನ್ಬೋದಾ, ನೀನ್ ಬೆಳಿತೀಯಲ್ಲಪ್ಪ ಆಣ್ಬೇಗಿಂತಲೂ ಇದಿನ್ನೂ ಚೆನ್ನಾಗಿರುತ್ತೆ ತಿನ್ಬಹುದು ಅಂತ ಹೇಳಿದ ಮೇಲೆ ನಾವು ಪರ್ಟಿಕ್ಯುಲರ್ ಆಗಿ ಯಾವ್ದನ್ನ ಕಿತ್ಕೊಂಡು ತಿಂತಾ ಇದ್ರು ತಗೊಂಡೋಗಿ ಅದನ್ನೇ ನಾವು ತಗೊಬಂದು ಸೇವನೆ ಮಾಡೋದಕ್ಕೆ ಶುರು ಮಾಡಿದ್ದು. ನಾವು ಅಲ್ಲಿವರೆಗೂ ಸಹಿತ ನಾವು ಅಣಬೆನೆ ತಿಂದು, ಯಾಕಂತ ಹೇಳಿದ್ರೆ ನಾವು ಅಣಬೆ ಏನಕ್ಕೋಸ್ಕರ ತಿಂದಿಲ್ಲ ಅಂದ್ರೆ, ಅಣಬೆ ಅಂದ್ರೆ ಕಾಮನ್ ಆಗಿ ನಾನ್ ವೆಜ್ ಅಂತ. ಈಗ ನಮ್ಮ ಮನೇಲಿ ಯಾರು ನಮ್ ಪೇರೆಂಟ್ಸ್ ಗಳೇನಾದ್ರು ಮಾಡಿದ್ರೆ ಅದ್ರ ಬಗ್ಗೆ ಗೊತ್ತಿರುತ್ತೆ ನಮಗೆ ಅದು ಹೇಗೆ ಏನು ಅಂತ. ನಮ್ಮ ಮನೇಲಿ ಇವುಗಳನ್ನ ಮುಟ್ಟಿಲ್ಲ ಅಣಬೆಗಳನ್ನ, ಸೊ ಹಾಗಾಗಿ ನಮಗೂ ಇದ್ರ ಅಣಬೆ ಬಗ್ಗೆ ಯಾವುದೇ ತರದ ನಾಲೆಡ್ಜ್ ಆಗಿರ್ಬೋದು, ಅಣಬೆ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ಅಷ್ಟು ಐಡಿಯಾಸ್ ಇರಲಿಲ್ಲ ಸರ್. ತರಬೇತಿ ಸುಮಾರು 25 ದಿವಸ ಇತ್ತು ಅಂತ ಹೇಳಿದ್ರಿ, 25 ದಿವಸಗಳ ತರಬೇತಿಯಲ್ಲಿ ಅಣಬೆ ಬಗ್ಗೆ ನೀವು ಏನೇನು ಕಲೀಲಿಕ್ಕೆ ಸಾಧ್ಯ ಆಯ್ತು? ಸರ್, ನನಗೆ ತುಂಬಾ ಅಂದ್ರೆ ತುಂಬಾನೇ ಅದರಲ್ಲಿ ಅನುಕೂಲ ಆಗಿದೆ.

ಎಲ್ಲವೂ ಕೂಡ ಅದಕ್ಕೆ ಸೂಟಬಲ್ ಆಗಿರ್ಬೇಕು. ಎಲ್ಲಿ ಜಾಗ ಚೆನ್ನಾಗಿರುತ್ತೋ, ಮುಂಚೆ ಎಲ್ಲ ಹೇಳ್ತಾ ಇದ್ರು ಕಾಡ್ಗಳಲ್ಲಿ ಹೊಲಗಳಲ್ಲಿ, ಅವಾಗ ಅಂದ್ರೆ ಯಾವ್ದೇ ರಾಸಾಯನಿಕಗಳನ್ನ ಬಳಸ್ತಾ ಇರ್ಲಿಲ್ಲ, ಹುತ್ತುದಲ್ಲಿ ಸಿಗೋದು, ಯಾಕೆ ಹುತ್ತದ ಮಣ್ಣು ಅದು ಮಾಡುವಂತದೇ. ಇದರಿಂದ ಅಂತ ಕಡೆ ಹೆಂಗ್ ಸಿಗ್ತಾ ಇತ್ತು ಅಂತ ಅಂದ್ರೆ ಅದು ತುಂಬಾ ಚೆನ್ನಾಗಿರುವಂತಹ ಜಾಗದಲ್ಲಿ ಬೆಳೀತಾ ಇತ್ತು. ಹಾಗಾಗಿ ಇದು ಕೂಡ ಆ ಪ್ಲೇಸ್ ಅಲ್ಲೇ ಹಾಗೆ ಇತ್ತು ಅಂತ ಅಂದ್ರೆ ಅದು ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಸರ್. ಎಲ್ಲೂ ಕೂಡ ಮೋಸ ಮಾಡಲ್ಲ. ನಾವು ಬೇರೆ ತರಕಾರಿ ಹಂಗೆ ಬೆಳೆಯಕ್ ಹೋಯ್ತು ಅಂತ ಅಂದ್ರೆ ಈ ಮಶ್ರೂಮ್ ಬರೋದಿಲ್ಲ. ಸೂಕ್ಷ್ಮವಾದಂತಹ ಒಂದು ಬೆಳೆ. ನಿಮ್ ಜೊತೆ ಎಷ್ಟು ಜನ ತರಬೇತಿ ಪಡ್ಕೊಂಡಿದ್ರು ಸರ್? ನನ್ಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ಮೊದಲ ಬ್ಯಾಚ್ ಅಲ್ಲಿ 25 ಜನ ತರಬೇತಿಯನ್ನ ಪಡ್ಕೊಂಡ್ರು. ಅದ್ರ ನೆಕ್ಸ್ಟ್ ಬ್ಯಾಚ್ ಅಲ್ಲೂ ಕೂಡ ಏನ್ 25 ದಿವಸದ ಬ್ಯಾಚ್ ಇತ್ತು, ಅದರಲ್ಲೂ ಕೂಡ ಮತ್ತೆ 25 ಜನ ತರಬೇತಿಯನ್ನ ಪಡ್ಕೊಂಡ್ರು. ಮತ್ತೆ ಕೆವಿಕೆ ನಲ್ಲಿ ಇವಾಗೆಂದು ತುಂಬಾ ತರಬೇತಿಗಳು ನಡೀತಾನೆ ಇದಾವೆ. ಈಗ 25 ಜನ ನಿಮ್ ಜೊತೆ ತಗೊಂಡ್ರಲ್ಲ, ಅದರಲ್ಲಿ ಎಷ್ಟು ಜನ ಅಣಬೆ ಬೇಸಾಯ ಮಾಡ್ತಿದ್ದಾರೆ ಈಗ ಸರ್? ಮುಂಚೆ ನಮ್ ಜೊತೆ ಮಾಡಿದಾಗ ಇಬ್ರು ಸೀನಿಯರ್ ಪರ್ಸನ್ಸ್ ಇದ್ರು, ಒಬ್ರು ಸಕಲೇಶ್ಪುರದವ್ರು, ಒಬ್ರು ಒಬ್ರು ಇಲ್ಲೇ ಮೊಸಳೆ ಹೊಸಳ್ಳಿ ಅವರು, ಅವ್ರು ಮಾಡ್ತಾ ಇದ್ರು. ಅವರು ಕಾರಣಾಂತರಗಳಿಂದ ಅವರು ಬಿಟ್ಬಿಟ್ರು. ನಮಗೆ ಸೀಡ್ಸ್ ಎಲ್ಲ ತರಿಸ್ಕೊಡ್ತಾ ಇದ್ರು, ಆಮೇಲೆ ನಮಗೆ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಕೊಟ್ಬಿಟ್ಟು ಸ್ಟಾಪ್ ಮಾಡಿಬಿಟ್ರು. ಏನು ಅಂತ ರೀಸನ್ ಗೊತ್ತಿಲ್ಲ. ಮಾಡ್ತೀವಿ ಅಂದ್ರೆ ಮತ್ತೆ ಮಾಡಲಿಲ್ಲ. ಅವರ ಒಂದು ಮಾರ್ಗದರ್ಶನ ನಾವು ತಗೊಂಡಿದ್ವಿ, ಹೇಗೆ ಏನು. ಆಮೇಲೆ ಮಾರ್ಕೆಟ್ ಸಮಸ್ಯೆ ಆದಾಗಲೂ ಅವ್ರನ್ನ ಕೇಳ್ಕೊಂಡಿದ್ವಿ, ಯಾಕೆಂದ್ರೆ ಅವರು ಅನುಭವ ಚೆನ್ನಾಗಿತ್ತು. ಹಾಗಾಗಿ ಅವ್ರ ಅನುಭವದ ಮೇಲೆ ನಾವು ಮಾಡ್ಕೊಂಡು ಇದು ಮಾಡ್ಕೊಂಡು ಬಂದಿದ್ದು. ಕಡಿಮೆ ಸರ್ ಮಾಡ್ತಿರೋದು, ಯಾರು ಇಲ್ಲ. ನೀವು ಬೆಳೀತಾ ಇರತಕ್ಕಂತ ಅಣಬೆಗೆ ನೀವೇ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಾ, ಬೇಡಿಕೆ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಬೇಡಿಕೆ ಇದೆ. ಬೇಡಿಕೆ ಇಲ್ದಂಗೇನಿಲ್ಲ, ಚೆನ್ನಾಗಿದೆ. ಸೊ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಒಂದ್ಸಲ ತಗೊಂಡವರು ಇನ್ನೊಂದ್ಸಲ ತಗೋತಾರೆ. ಇದು ಅಣಬೆ ಹೇಗೆ ಅಂತ ಹೇಳಿದ್ರೆ, ನಾವು ಮಾರ್ಕೆಟಿಂಗ್ ಏನಕ್ಕೋಸ್ಕರ ಮಾಡ್ಕೋಬೇಕು ಅಂದ್ರೆ, ಈಗ ಇದು ಯಾವ್ದಾದ್ರು ಬೇರೆ ತರ ಬೆಳೆ ಅಲ್ಲ. ಈಗ ರೆಗ್ಯುಲರ್ ಆಗಿ ಏನೇ ಒಂದು ಐಟಮ್ ಮಾಡಿದ್ರು ಈರುಳ್ಳಿ ಬೆಳ್ಳುಳ್ಳಿ ಇವುಗಳ ಕಂಪಲ್ಸರಿ ಯೂಸ್ ಮಾಡೇ ಮಾಡ್ತೀವಿ. ಆದ್ರೆ ಮಶ್ರೂಮ್ ನ ಆತರ ಜನಗಳೇನು ಯೂಸ್ ಮಾಡಲ್ಲ. ಈಗ ಇವತ್ತೇನಾದ್ರೂ ತಿಂದ್ರೆ ನಾವು ಹೋದ್ ವಾರ ಏನು ತಗೊಂಡಿದೀವಿ, ಈ ವಾರ ಬಿಡೋಣ, ನೆಕ್ಸ್ಟ್ ವಾರ ತಗೊಳ್ಳೋಣ, ಈ ತರ ಜನಗಳು ಇರ್ತಾರೆ. ನಮಗ್ ಮಾತ್ರ ಒಳ್ಳೆ ಪ್ರಕ್ರಿಯೆ ಬಂದಿದೆ ಸರ್, ಚೆನ್ನಾಗಿದೆ. ಬಟನ್ ಮಶ್ರೂಮ್ ಯೂಸ್ ಮಾಡ್ತಿರೋರು ಸಹ ನಮಗೆ ಆ ಮಶ್ರೂಮ್ ತಗೊಳೋದ್ ಬಿಟ್ಟು ಈ ಮಶ್ರೂಮ್ ತಗೋತಿದ್ದಾರೆ. ಆಯಿಸ್ಟರ್ನ್ ಆರ್ಡರ್ ಕೊಡ್ತಾರೆ ನಮಗ್ ಬಲ್ಕ್ ಆಗಿ. ನಮ್ದು ವಾಟ್ಸ್ಆಪ್ ಗ್ರೂಪ್ನು ಮಾಡ್ಕೊಂಡಿದೀವಿ ಸರ್, ಅದರಲ್ಲೂ 150 ಜನ ಇದ್ದಾರೆ. ಈ ಮಶ್ರೂಮ್ ಏನಾದ್ರು ಬೇಕಾ, ನಾವು ಮಶ್ರೂಮಿನ ಕೆಲವೊಂದು ರೆಡಿ ಮಾಡಿರೋ ಫುಡ್ಡಿಂದು ಫೋಟೋಸ್ಗಳಾಗಿರ್ಬೋದು, ಅದರಿಂದ ಏನ್ ಯೂಸಸ್ ಆಗುತ್ತೆ, ಈ ತರ ಥಾಟ್ಸ್ಗಳನ್ನು ಹಾಕ್ತಾ ಇರ್ತೀವಿ ಗ್ರೂಪ್ ಅಲ್ಲಿ. ನೋಡು ಸಹ ಕೆಲವರು ನಾಳೆ ನಮಗೆ ಈ ತರ 1/2 kg ಮಶ್ರೂಮ್ ಕೊಡಿ ಅಂತ ಮೆಸೇಜ್ ಮಾಡಿರ್ತಾರೆ, ಎಲ್ಲರೂ ವಾಯ್ಸ್ ಮೆಸೇಜ್ ಮಾಡಿರ್ತಾರೆ. ಈ ತರ ಸರ್ ನಮಗೆ ಇದುವರೆಗೂ ಮಾರ್ಕೆಟಿಂಗ್ ಚೆನ್ನಾಗಿದೆ ಸರ್, ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಜನಗಳಿಂದ. ಅಣಬೆ ಬೆಳೆ ನಿಮ್ಮ ಕೈ ಹಿಡಿದಿದ್ಯಾ? ಹಿಡಿದಿದೆ ಸರ್. ಖಂಡಿತ ಸರ್, ಖಂಡಿತವಾಗಿದೆ ಸರ್. ಮುಂದಕ್ಕೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀರಿ? ಹೌದು ಸರ್, ಇವಾಗಿನ ಮಾರ್ಕೆಟ್ ಅನ್ನ ನಮ್ ನೋಡಿ ತುಂಬಾ ಖುಷಿಯಾಗಿದೆ. ಅಂದ್ರೆ ನಾವೇನೆ ಫೀಲ್ಡಿಗೆ ಇಳಿದಿದ್ವಿ, ಎಲ್ಲ ಪ್ರತಿಯೊಂದು ಮಾರ್ಕೆಟ್ ಗಳಲ್ಲೂ ಅದನ್ನ ಇದ್ ಮಾಡ್ತಾ ಇದೀವಿ. ತರಕಾರಿ ಹೇಗ್ ಸಿಗುತ್ತೋ ಹಾಗೆ ನಮ್ಮ ಮಶ್ರೂಮ್ ಸಿಗ್ಬೇಕು ಅನ್ನೋ ಒಂದು ಯೋಚನೆಯನ್ನ ಅದಕ್ಕೆ ರೂಪಿಸ್ಕೊಳ್ತಾ ಇದೀವಿ ಸರ್. ಮುಂದಿನ ದಿನಗಳಲ್ಲಿ ಇಲ್ಲಿ ನಮ್ಮ ಮನೆ ಮೇಲೆ ಮಾಡಿರುವಂತದ್ದು ಸ್ವಲ್ಪ ಚಿಕ್ಕ ಜಾಗ, ಬಟ್ ಜಮೀನಲ್ಲಿ ನಮ್ಗೆ ಜಾಗ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರೆಗ್ಯುಲರ್ ಆಗಿ ಮಾರ್ಕೆಟ್ ಅಲ್ಲೇ ಅದು ಸಿಗ್ಬೇಕು. ಮಶ್ರೂಮ್ಸ್ಗೆ ಅಂತ ಅಂದ್ರೆ ಬೇರೆ ಯಾರು ಅಲ್ಲೆಲ್ಲ ಯಾರೋ ಬೆಳೀತಾ ಇದ್ರು ಕೊಡ್ತಾ ಇದ್ರು ಅನ್ನೋ ಮಾತು ಬರಬಾರ್ದು. ನಾವ್ ಇರೋವರೆಗೂ ಕೂಡ ಅದನ್ನ ಮುಂದುವರ್ಸ್ಬೇಕು, ಮತ್ತೆ ಮುಂದಿನ ದಿನಗಳಲ್ಲೂ. ಯಾಕೆ ಅಂತಂದ್ರೆ ಇದು ಆರೋಗ್ಯಕ್ಕೆ ತುಂಬಾ ಪುಷ್ಟಿಕರವಾಗಿರುವಂತ ಅಣಬೆ, ಅದು ಮುಂದಕ್ಕೂ ಕೂಡ ಸಾಕ್ಬೇಕು ಅಂತ ಹೇಳ್ತೇನೆ. ಅಣಬೆ ಬೇಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಬೆಳೆಯುವಂತವ್ರಿಗೆ ಬಳಸುವಂತವ್ರಿಗೆ ನಿಮ್ಮ ಸಲಹೆ ಬೇಕು ಅಂತ ಹೇಳಿದ್ರೆ ನೀಡ್ತೀರಾ? ಸರ್ ಖಂಡಿತ, ಅದಕ್ಕೆ ನಾನು ಶಿವಶಂಕರ್ ಸರ್ಗೆ ಟ್ಯಾಂಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ, ಧನ್ಯವಾದಗಳ. ಯಾಕೆ ಅಂತ ಅಂದ್ರೆ ಅಲ್ಲಿಗೆ ಯಾರೇ ಬರ್ಲಿ ಅವರು ಫಸ್ಟ್ ಇನ್ಫಾರ್ಮ್ ಮಾಡ್ತಾ ಇರುವಂತದ್ದೇ, ಇವಾಗ ನನ್ನ ಹೆಸರನ್ನ ಸೂಚನೆ ಮಾಡ್ತಾರೆ ಅವ್ರ ಹತ್ರ ಹೋಗಿ ಅಂತ ಹೇಳ್ಬಿಟ್ಟು. ಮತ್ತೆ ಅವರು ಈಗ ಲಾಸ್ಟ್ ವೀಕ್ ಅಲ್ಲಿ ಯಾರು ಅವರ ಸ್ನೇಹಿತರು ಕೂಡ ಹೊರಗಡೆಯಿಂದ ಬಂದಿದ್ರು, ಅವನು ಕರ್ಕೊಂಡ್ಬಂದು ನನ್ನ ಫಾರ್ಮ್ ವಿಸಿಟ್ ಮಾಡಿಸಿದ್ದಾರೆ. ಹಾಗಾಗಿ ಇದೆಲ್ಲ ಕ್ರೆಡಿಟ್ ಗೋಸ್ ಟು ಅವರಿಗೆ ಸರ್, ಶಿವಶಂಕರ್ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಸರ್ ಮಶ್ರೂಮ್ ಇನ್ನೂ ಜಾಸ್ತಿ ಬೆಳೆದು ಅದರಿಂದಲೂ ಡ್ರೈ ಮಾಡ್ಕೊಂಡು ಅದರಿಂದಲೂ ಸಹ ಐಟಮ್ಗಳನ್ನ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇದೆ ಸರ್. ಹಾಗಾಗಿ ಅದನ್ನು ಒಂದು ಮಾರ್ಕೆಟಿಗೆ ತರ್ತೀವಿ ಸರ್ ಈ ಮಶ್ರೂಮ್ ಜೊತೆಗೆ. ಈ ಅಣಬೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಮಂಜುನಾಥ್, ನಿಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್? ನನ್ನ ಮೊಬೈಲ್ ನಂಬರ್ ಅನ್ನ, ಮೊಬೈಲ್ ನಂಬರ್ ಹೇಳಿ ಒಂದ್ಸರಿ. 9964006757. ಇನ್ನೊಂದ್ಸರಿ ಹೇಳಿ. 9964006757. ಕಾವ್ಯ ನಿಮ್ಮ ಫೋನ್ ನಂಬರ್ ಹೇಳಿ. 9380387389. ಇನ್ನೊಮ್ಮೆ ಹೇಳಿ. 9380387389. ಒಳ್ಳೆದು ಕಾವ್ಯ ಮತ್ತು ಎಂ ಮಂಜುನಾಥ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯದಲ್ಲಿನ ನಿಮ್ಮ ಅನುಭವಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಅಣಬೆ ಬೆಳೆಯಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿರುವ ಹಾಸನದ ಕೃಷಿಕ ದಂಪತಿ